Caramba. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿದ್ದಾಪುರದ ಗುಂಜಗೂಡಿನ ಗಣಪತಿ ನಾರಾಯಣ ಹೆಗಡೆ ಅವರ ಕೃಷಿ ಮತ್ತು ತೋಟಗಾರಿಕೆ ಅನುಭವಗಳನ್ನು ಕೇಳೋಣ. ನಮಸ್ಕಾರ ಗಣಪತಿ ಅವರೇ. ನಮಸ್ಕಾರ. ಕೃಷಿ ಅನೇಕ ರೀತಿಯಿಂದ ಈ ಯಕ್ಷಗಾನ ಅದೆಲ್ಲನೂ ತೊಡಕೊಳ್ಳೋದು ಹೇಗೆ, ಇದು ಎಲ್ಲ ಆಸಕ್ತಿ? ಮೂಲತಃ ಹೇಳಬೇಕು ಅಂದ್ರೆ ನಮ್ಮ ತಂದೆಯವರೇ ಇದಕ್ಕೆಲ್ಲ ಪ್ರೇರಣೆ ಅಂತ ಅನ್ಕೋತೀನಿ. ತಂದೆಯವರು 4ನೇ ಕ್ಲಾಸ್ ಅವರಿಗೆ ಮಾತ್ರ ಕಲಿತವರಾಗಿದ್ರು, ಆದ್ರೆ ಅವರಿಗೆ ಯಕ್ಷಗಾನ ಮತ್ತು ನಾಟಕಗಳ ಅಭಿರುಚಿ ತುಂಬಾ ಇತ್ತು. ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಯ ಎಲ್ಲಾ ಕಲೆಗಳ ಬಗ್ಗೂ ಅವರಿಗೆ ಆಸಕ್ತಿ ಇತ್ತು. ನನಗೆ ಈ ರಂಗದ ಗೀಳನ್ನ ಅವರು 8 ತಿಂಗಳಲ್ಲಿ ಇರುವಾಗಲೇ ಹಚ್ಚಿದ್ರು ಅಂದ್ರೆ ತಪ್ಪಿಲ್ಲ. ನಾನು 8 ತಿಂಗಳ ಮಗುವಾಗಿದ್ದಾಗ ನಮ್ಮೂರಿನಲ್ಲಿ ಒಂದು ನಾಟಕ ಮಾಡಿದ್ರಂತೆ, ನಮ್ಮ ತಂದೆಯವರದ್ದು ಸ್ತ್ರೀ ಪಾತ್ರ, ಅದರಲ್ಲಿ ಆ ನಾಟಕದಲ್ಲಿ ಒಂದು ಮಗು ಬೇಕಾಗಿತ್ತಂತೆ. ಆವಾಗ ನನ್ನನ್ನ ಕರ್ಕೊಂಡ್ರು, ಅಲ್ಲಿ ಬಾಲಚಂದ್ರ ಮಾಸ್ಟರ್ ಅಂತ ಒಬ್ಬರು ಇದ್ರು ನಮ್ಮೂರಿನಲ್ಲಿ, ಅವರು ಪುರುಷ ಪಾತ್ರ ಆಗಿತ್ತು, ನಮ್ಮ ತಂದೆಯವರು ಸ್ತ್ರೀ ಪಾತ್ರ ಆಗಿತ್ತು. ಅವ್ರು ಅಲ್ಲೋ ಮಗು ಬೇಕಾದಾಗ ನನ್ನನ್ನು ಕರ್ಕೊಂಡೋದ್ರು. ಅದೇ ಮೂಲ ಪ್ರೇರಣೆ, ಆವಾಗ ನೆನಪಿಲ್ದೇ ಇದ್ರು ಅದೇ ಮೂಲ ಪ್ರೇರಣೆ ಆಗಿರ್ಬೋದೇನೋ ಅಂತ ಅನ್ಕೊಳ್ತೀನಿ. ರಂಗದ ಕುರಿತಾದ ತುಂಬಾ ತುಡಿತ ನನ್ನಲ್ಲಿ ಯಾವಾಗಲೂ. ಈ ನಾಟಕ ಇರಬಹುದು, ಯಕ್ಷಗಾನ ಇರಬಹುದು, ತಾಳಮದ್ಲೆ, ಈಗ ನಮ್ಮಲ್ಲಿ ಯಾವ ಕಲೆಗಳಿದೆಯೋ, ರಂಗ ಕಲೆಗಳ ಈ ರೀತಿ ಆದ್ರೂ ಅದರ ಹೊರತಾಗಿ ಜಾನಪದ ಕಲೆಗಳ ಕುರಿತು ನನಗೆ ತುಡಿತಾ ಇದೆ. ಕೋಲಾಟ ಇರಬಹುದು, ಜಾನಪದ ನೃತ್ಯ ಇರಬಹುದು, ಈ ದೀಪಾವಳಿಯಲ್ಲಿ ಹಾಡುವ ಬಿಂಗಿ ಪದ ಅಂತ ನಮ್ಮಲ್ಲಿ ಹೇಳ್ತಾರೆ, ಕೆಲವು ಕಡೆ ಅಂಟಿಕೆ ಪಂಟಿಕೆ ಅಂತ ಹೇಳ್ತಾರೆ, ಆ ಕುರಿತಾಗೂ ನನಗೆ ಆಸಕ್ತಿ ಇದೆ. ಹಾಗಾಗಿ ಕೃಷಿ ನಮಗೆ ಸಹಜವಾಗಿ ರಕ್ತಗತವಾಗಿ ಬಂದದ್ದು. ನಾನು PUC ಸೆಕೆಂಡ್ ಇಯರ್ ವರೆಗೆ ಶಿಕ್ಷಣ ಮಾಡಿದೆ, ಆಮೇಲೆ ಹಂಪಿ ಯೂನಿವರ್ಸಿಟಿಯ ನಾಟಕ ಡಿಪ್ಲೊಮಾವನ್ನು ಮಾಡಿದೆ. ಆಮೇಲೆ ನಮ್ಮ ರಂಗ ಸೌಗಂಧ ಅಂತ ಒಂದು ತಂಡ ಇದೆ ಇಲ್ಲಿ ಸಿದ್ದಾಪುರದಲ್ಲಿ, ಅದರ ಸಕ್ರಿಯ ಸದಸ್ಯ. ಆಮೇಲೆ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಲ್ಲೂ ನಾಟಕದ ಕುರಿತಾಗಿ ಒಂದು ಸ್ವಲ್ಪ ಜಾಗೃತಿಯನ್ನು ಮಾಡ್ತಾ ನಾನು ಪಾತ್ರವನ್ನು ಮಾಡ್ತಾ ಆ ಸುಖವನ್ನ, ರಂಗದ ಸುಖವನ್ನು ಅನುಭವಿಸ್ತಾ ಇದ್ದೇನೆ. ಇದನ್ನ ಯಾವ ದುಡಿಮೆಗಾಗಿ ಅಂತ ಮಾಡ್ತಾ ಇಲ್ಲ, ನನ್ನ ಮೊದಲು ನನ್ನ ಆತ್ಮ ಸಂತೋಷಕ್ಕಾಗಿ, ಆಮೇಲೆ ಆ ಕಲೆಯನ್ನ ಸ್ವಲ್ಪ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಪ್ರಯತ್ನ ನನ್ನದೊಂದು ಪುಟ್ಟ ಪ್ರಯತ್ನ. ಭೂಮಿ ಜೊತೆ ಸಂಬಂಧ ಇದ್ದಾಗ ಇಂಥ ಕನಸು ಬೀಳ್ತವು ಮತ್ತೆ ಇಂಥ ಚಟುವಟಿಕೆಯಲ್ಲಿ ನಾವು ತೊಡಗಿಸ್ಕೊಂತೀವಿ, ಅದು ಕೂಡ ಇರಬಹುದಾ? ಖಂಡಿತಕ್ಕೂ. ಯಾಕಂದ್ರೆ ಆ ಭೂಮಿ ತಾಯಿ ಸೇವೆ ಏನಿದೆಯಲ್ಲ, ಅದು ನಮ್ಮ ಭಾರತೀಯ ಮಣ್ಣಿನಲ್ಲಿ ಎಲ್ಲ ರೀತಿಯ ಕಲೆಗಳು ಅಡಕವಾಗಿವೆ. ನಾವು ಯಾವುದೇ ಕೆಲಸವನ್ನು ಮಾಡುವಾಗ ನಾವು ಏನೆಲ್ಲ, ನಮ್ಮ ತಾಯಂದಿರು ಮೊದಲೆಲ್ಲ ಹಾಗೆ ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣ ಈ ಎಷ್ಟೋ ಜಾನಪದ ಹಾಡುಗಳು ನಮ್ಮಲ್ಲಿ ಬಂದದ್ದು ಹಾಗೆ, ಅದಕ್ಕೆ ಯಾವ ಪಠ್ಯಗಳಿಲ್ಲ, ಬಾಯಿಂದ ಬಾಯಿಗೆ ನಡೆದು ಬಂದದ್ದು. ಹಾಗೆ ಅದನ್ನೆಲ್ಲ ನೋಡಿದಾಗ ಈ ಬೀಸೋ ಕಲ್ಲಿನ ಪದ ಇರಬಹುದು, ಅಥವಾ ಬೆಳಗಿನ ಸಮಯದಲ್ಲಿ ಮುಂಜಾವಿನಲ್ಲಿ ಹಾಡುವಂತ ಕೆಲವು ಪದ್ಯಗಳು, ನಮ್ಮ ತಾಯಂದಿರು ಸಾಕಷ್ಟನ್ನು ಹೇಳ್ತಾರೆ. ಎಲ್ಲ ಕುಟ್ಟು ಪದ, ಜೋಗಳು, ಹುಟ್ಟಿದಿಂದ ಸಾಯಿ ತನಕ ಹಾಡಿದ. ಹೌದೌದು, ಖಂಡಿತಕ್ಕೂ. ಅದನ್ನೆಲ್ಲ ನೋಡಿದಾಗ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂತ. ಈಗ ಹಾಸು ಹೊಕ್ಕಾಗೋದು ಅಂದ್ರೆ ಹೇಗಪ್ಪ ಅಂದ್ರೆ, ಒಂದು ಬಟ್ಟೆಯನ್ನು ತಯಾರಿಸುವಾಗ ಆ ನೂಲನ್ನ ಅಡ್ಡ ಮತ್ತು ಉದ್ದ ಎರಡು ಹಾಸ್ತಾರೆ. ಅದು ಒಂದು ನೀಟಾಗಿ ಹೋಗಿರುತ್ತೆ, ಮತ್ತೊಂದು ಹಾಸು ಹೊಕ್ಕು ಹಾಸು ಹೊಕ್ಕಾಗಿರುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಈ ಭಾರತೀಯ ಮಣ್ಣಿನಲ್ಲಿ ಆ ಕಲೆಯನ್ನು ಕುರಿತು, ಆ ಇತಿಹಾಸವನ್ನು ಕುರಿತು ಯಾರೆಲ್ಲ ತಿಳ್ಕೊಂಡಿರ್ತಾರೋ, ನಮ್ಮ ಸಂಸ್ಕೃತಿಯ ಬಗ್ಗೆ ಸಂಪ್ರದಾಯದ ಬಗ್ಗೆ ತಿಳ್ಕೊಂಡವರಿಗೆಲ್ಲ ಅವ್ರ ಜೀವನದಲ್ಲಿ ಅದು ಇರುತ್ತೆ ಅಂತ. ಒಟ್ಟಾರೆ ಪ್ರತಿಯೊಬ್ಬನ ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಜೀವಿಯಲ್ಲೂ ಆ ಕಲೆಯ ಬೀಜಾಣುಗಳು ಇರುತ್ತೆ. ಆದ್ರೆ ಅದನ್ನು ಉದ್ದೀಪನಗೊಳಿಸುವ ಕೆಲಸ ನಮ್ಮಿಂದ ಆಗ್ಬೇಕಷ್ಟೇ. ಜನಪದದಲ್ಲಿ ಅದು ಒಂದು ಜಾನಪದೀಯ ಶ್ರೀಮಂತಿಕೆ ಇರುತ್ತೆ, ಹೌದು, ಭೌತಿಕ ಶ್ರೀಮಂತಿಕೆ ಇರೋದು. ಇವತ್ತು ಭೌತಿಕ ಶ್ರೀಮಂತಿಕೆಗೆ ಹೆಚ್ಚು ಒತ್ತು ಕೊಡೋದ್ರಿಂದ ಜನಪದ ಕಲೆಗಳು ಮಾಯ ಆಗ್ತಾ ಇದಾವು, ಸೊರಗ್ತಾ ಇದಾವು. ಅದು ಒಂದು ಮಟ್ಟಿಗೆ ಹೌದನ್ಸಿದ್ರು ಯಾವ ಕಲೆಯನ್ನು ಯಾರು ಉಳಿಸಿ ಬೆಳೆಸಬೇಕಾಗಿಲ್ಲ, ಅದು ಒಂದು ಮಟ್ಟಿಗೆ ಅವರ ರಕ್ತದಲ್ಲಿ ಇರುತ್ತೆ. ಅಂದ್ರೆ ಏನು ಈಗ ಉದ್ದೀಪನ ಮಾಡೋದು, ಹಾ, ಉದ್ದೀಪನಗೊಳಿಸಬೇಕು. ಅದು ಹೇಗಪ್ಪ ಅಂದ್ರೆ ನಮ್ಮ ಮಕ್ಕಳಲ್ಲೇ ಆ ಸಂಸ್ಕಾರವನ್ನು ನಾವು ಬಿಂಬಿಸಬೇಕು. ಈಗಿನ ಶಿಕ್ಷಣಗಳು ಯಾವುದು ಜೀವನ ಶಿಕ್ಷಣವನ್ನು ಕೊಡಲ್ಲ, ಅವು ಜೀವನಕ್ಕೆ ಬೇಕಾಗುವ ಹಣ ಗಳಿಸುವಿಕೆಯನ್ನ ಹೊರತಾಗಿ ಮತ್ತೆ ಯಾವ ಈಗಿನ ಯಾವ ಶಿಕ್ಷಣವೂ ನಮ್ಮ ಸಂಸ್ಕೃತಿಯ ಕುರಿತೋ ಸಂಪ್ರದಾಯದ ಕುರಿತೋ ಅಥವಾ ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಯಾವುದೂ ಕಲಿಸೋದಿಲ್ಲ. ಹಾಗಾಗಿ ಈಗ ನೀವು ನೋಡಬಹುದು ಪ್ರತಿ ದಿವಸ ಈ ಪೇಪರ್ಗಳನ್ನು ನೋಡಿದಾಗ ಅಥವಾ ಟಿವಿಯನ್ನು ನೋಡಿದಾಗ ಏನೆಲ್ಲ ಅನಾಚಾರಗಳು ನಡೀತಾ ಇರ್ತದೋ ಪ್ರತಿ ದಿವಸ ನೀವು ನೋಡಿ, ಅದಕ್ಕೆಲ್ಲ ನಮ್ಮ ಸಂಸ್ಕೃತಿಯ ಕೊರತೆ ಕಾರಣ ಅಂತ. ಮೊದಲು ಇತ್ತು, ಮೊದಲು ಅವರು ಅಕ್ಷರ ಶ್ರೀಮಂತರಲ್ಲಾಗಿತ್ತು, ಹೃದಯ ಶ್ರೀಮಂತಿಕೆ ಇತ್ತು ಅವರಲ್ಲಿ. ಎಲ್ಲಾ ಕಲೆಗಳ ಕುರಿತು, ನಮ್ಮ ಸಂಪ್ರದಾಯದ ಕುರಿತು, ಸಂಸ್ಕೃತಿಯ ಕುರಿತು ಸಾಕಷ್ಟು ವಿಷಯಗಳು ಗೊತ್ತಿತ್ತು ಅವರಲ್ಲಿ. ಈ ರೀತಿಯ ಸಂಬಂಧಗಳ ನಡುವಿನ ಮಾನವೀಯ ಸಂಬಂಧದ ಬೆಲೆ ಗೊತ್ತಿತ್ತು ಅವರಿಗೆ. ಈಗಿನವರಿಗೆ ಮಾನವೀಯ ಸಂಬಂಧದ ಬೆಲೆ ಗೊತ್ತಿಲ್ಲ. ಅದಕ್ಕಾಗಿ ಮದುವೆಯಾಗಿ ಒಂದು ತಿಂಗಳಿಗೆ, ಈಗಿದ ಅಪ್ರಸ್ತುತ ಅಂತ ಅನ್ಸಿದ್ರು ಇಲ್ಲಿ ಮಾತು ಬಂದಾಗ ಹೇಳ್ತಾ ಇರೋದು, ಮದುವೆಯಾಗಿ ಒಂದು ತಿಂಗಳಿಗೆ ಡೈವರ್ಸ್ ಅಂತ ಹೊರಡ್ತಾರೆ ಈಗಿನ ಮಕ್ಕಳು. ಅವರಿಗೆ ಜೀವನಾನುಭವ ಅನ್ನೋದೇ ಇರೋದಿಲ್ಲ ಅಂತ. ಮದುವೆಯಾಗಿ ಒಂದು ತಿಂಗಳಿಗೆ ನನಗೆ ಡೈವರ್ಸ್ ಬೇಕಂತ ಒಬ್ಬ ಕೇಳ್ತಾನೆ ಅಂತಾದ್ರೆ ಅವರು ಜೀವನವನ್ನು ಏನು ಆಸ್ವಾದಿಸ್ತಾರೆ, ಜೀವನಾನುಭವ ಏನು, ನಮ್ಮ ಸಂಸ್ಕೃತಿ ಸಂಪ್ರದಾಯದ ಕುರಿತು ಏನು, ಪಾಶ್ಚಾತ್ಯ ಸಂಸ್ಕೃತಿಯ ಬೆನ್ನು ಹತ್ತಿದಂತ ಇವರೆಲ್ಲ ಮುಂದೆ ಏನಾಗ್ಬಹುದು ಅಂತ ನಮಗೆಲ್ಲ ಒಂದು ಮಟ್ಟಿನ ಚಿಂತೆ ಇದೆ. ಹೌದೌದು, ಖಂಡಿತಕ್ಕೂ ಈ ಸಮಾಜದ ಕುರಿತೆ ಒಂದು ರೀತಿಯ ಚಿಂತೆ ಇದೆ. ನಾಟಕದ ಮೂಲಕ ನಾವು ಏನಾದರೂ ಹೇಳಬಹುದು ಜನಕ್ಕೆ ಅನಿಸುತ್ತ? ಖಂಡಿತಕ್ಕೂ ನಾಟಕದ ಮೂಲಕ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾಟಕ ತುಂಬಾ ದೊಡ್ಡ ಪಾತ್ರ ವಹಿಸಿತ್ತಂತೆ. ಆ ಸಮಯದಲ್ಲಿ ನಾಟಕ ರಂಗಭೂಮಿ ಸಾಕಷ್ಟು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಾಕಷ್ಟು ತನ್ನ ಕೊಡುಗೆಯನ್ನು ಕೊಟ್ಟಿದೆ ಎನ್ನುವುದನ್ನು ನಾವು ಕೇಳಿದ್ ಬಿಟ್ರೆ, ಆದರೆ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಈ ರಂಗ ವೈಭವಗಳು ತುಂಬಾ ಪ್ರೇರಣೆ ಆಗ್ತದೆ. ಜೊತೆಗೆ ಈ ನಮ್ಮ ಪುರಾಣ ಇತಿಹಾಸಗಳ ಕುರಿತೆಲ್ಲ ಏನಿದೆ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ, ಭಾಗವತ ಏನೆಲ್ಲ ಇದೆಯಲ್ಲ, ಅದು ಎಲ್ಲವನ್ನ ನಾವು ರಂಗವೈಭವದ ಮೂಲಕ ಜನರಿಗೆ ತಲುಪಿಸಬಹುದು. ಸ್ವಲ್ಪವೇ ಸಮಯದಲ್ಲಿ ಆ ಕಾಲದಲ್ಲಿ ಹೇಗಿತ್ತು ಎನ್ನುವುದನ್ನ ಈಗ ತೋರಿಸಬಹುದು. ಜೊತೆಗೆ ಈ ಸಮಾಜದ ಅನಿಷ್ಟ ಪಿಡುಗುಗಳು, ಈ ಕುರಿತಾಗಿಯೂ ಜನಮಾನಸದಲ್ಲಿ ನಾವು ಸಾಕಷ್ಟು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ರಂಗ ಒಂದು ಪ್ರಖರವಾದಂತ ಮಾಧ್ಯಮ. ಹೌದು, ಖಂಡಿತಕ್ಕೂ. ಈಗ ನಿಮ್ಮ ಜೀವನಕ್ಕೆ, ನಿಮ್ಮ ಕೃಷಿ ಬದುಕಿಗೆ ಅಥವಾ ಕೃಷಿ ಬದುಕು ರಂಗ ಬದುಕಿಗೆ ಒಂದಕ್ಕೊಂದು ಪೂರಕನ? ಪೂರಕ ಅಂದ್ರೆ ಪೂರಕವನ್ನಾಗಿ ನಾವು ಮಾಡಿಕೊಳ್ಬೇಕು. ಈಗ ಎಷ್ಟೋ ಜನ ನಮಗೆ ಮಾಡಬೇಕು ಅಂತ ಇತ್ತು, ಸಮಯವನ್ನು ಹೊಂದಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ನನ್ನ ಲೆಕ್ಕದಲ್ಲಿ ಶುದ್ಧ ಸುಳ್ಳದು. ಎಲ್ಲದಕ್ಕೂ ಸಮಯ ಇರ್ತದೆ, ಆ ಸಮಯವನ್ನ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಬೆಳಗಿನ ಸಮಯವನ್ನು ಇಂಥದ್ದು ಮಾಡಬೇಕು. ಒಟ್ಟಾರೆಯಾಗಿ ನಮ್ಮ ಜೀವನಕ್ಕೆ ಕೃಷಿ, ಮತ್ತೆ ನಮ್ಮ ಜೀವನವನ್ನು ಅನುಭವಿಸ್ಲಿಕ್ಕೆ, ಜೀವನಾನುಭವವನ್ನು ಪಡ್ಕೊಳ್ಲಿಕ್ಕೆ ಈ ರಂಗ ಚಟುವಟಿಕೆಗಳು ಅಥವಾ ಸಾಂಸ್ಕೃತಿಕ ಸಾಧನಗಳು ಏನೆಲ್ಲ ಇದೆಯೋ, ಜೊತೆಗೆ ಈ ಕೃಷಿಯನ್ನ ನಮ್ಮ ವೈಯಕ್ತಿಕವಾದ ಜೀವನಕ್ಕೆ ನಾವು ಬಳಸ್ಕೊಳ್ತೀವಿ. ಆದರೆ ಈ ರಂಗದ ಬದುಕನ್ನ ಅಥವಾ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ನಾವು ಸಮಾಜವನ್ನ ವಸುದೈವ ಕುಟುಂಬಕಮ್ ಎನ್ನುವ ಹಾಗೆ ನಾವು ಎಲ್ಲರನ್ನ ಸಮತ್ವದಲ್ಲಿ ನೋಡಲಿಕ್ಕೆ, ಪ್ರತಿಯೊಬ್ಬರನ್ನ ಪ್ರೀತಿಸ್ಲಿಕ್ಕೆ ಎಲ್ಲವೂ ರಂಗ ಶಿಕ್ಷಣ ಕೊಡ್ತದೆ ನಮಗೆ. ಯಾರು ಕೀಳು ಯಾರು ಮೇಲು ಈ ರೀತಿಯ ಭಾವಗಳು ಅಲ್ಲಿ ಬರೋದೇ ಇಲ್ಲ. ಹಾಗಾಗಿ ಮುಖ್ಯವಾಗಿ ಪ್ರತಿಯೊಬ್ಬನೂ ಸಹ ರಂಗ ಜೀವನವನ್ನು ತನ್ನ ಜೀವನದಲ್ಲಿ ತೊಡಗಿಸಿಕೊಂಡಾಗ ಈ ಸಮಾಜದ ಅನಿಷ್ಟತೆಗಳೆಲ್ಲ ದೂರ ಆಗಬಹುದು ಅಂತ ನನ್ನ ವೈಯಕ್ತಿಕ ನಿಲುವು. ಜನಪದ ಅನ್ನೋದು ಕೂಡ ಶ್ರಮ ಸಂಸ್ಕೃತಿಯ ಒಂದು ಭಾಗ. ಶ್ರಮ ಎಲ್ಲಿರುತ್ತೆ ಅಲ್ಲಿ ಜನಪದ ಹುಟ್ಟಿದೆ. ಹೌದೌದು, ಖಂಡಿತಕ್ಕೂ. ಈ ಮೊದಲೆಲ್ಲ ಬಂದಿದ್ದ ಹಾಗೆ ಈ ಜಾನಪದ ಸೊಗಡು ಎಲ್ಲಿ ಹುಟ್ಟಿತ್ತು ಅಂದ್ರೆ ಕೃಷಿ ಮಾಡುವಾಗಲೇ ಹುಟ್ಟಿದ್ದು ಅಂತ. ಯಾರೆಲ್ಲ ಈ ತಾಯಂದಿರಿರ್ಬಹುದು ಅಥವಾ ತಂದೆಯವರು ಇರಬಹುದು, ಯಾರೆಲ್ಲರೂ ಸಹ ಅವರು ತಮ್ಮ ಕೃಷಿ ಕೆಲಸವನ್ನು ಮಾಡುವಾಗಲೇ ತಮ್ಮಲ್ಲಿರುವ ಕಲೆಯನ್ನ ಉದ್ದೀಪನಗೊಳಿಸ್ಕೊಂಡ್ರು ಅಂತ. ಅದಕ್ಕಾಗಿ ಬೇರೆ ಸಮಯವನ್ನು ಅವರು ಮೀಸಲಿಡಲೇ ಇಲ್ಲ. ಈಗಿನವರು ಏನಾಯ್ತು, ಅದಕ್ಕೆಲ್ಲ ಒಂದು ರೀತಿಯ ಚೌಕಟ್ಟನ್ನ ಅವರವರೇ ಹಾಕೊಂಡ್ರು. ಈ ರಂಗದ ಚೌಕಟ್ಟನ್ನು ಹಾಕೊಂಡಾಗ ಅದಕ್ಕೆ ಕೆಲವು ಸಮಯವನ್ನು ನಾವು ಅದಕ್ಕಾಗಿಯೇ ಕೊಡಬೇಕಾಗ್ತದೆ. ಆದರೆ ಮುಂಚಿನ ಕಲಾವಿದರೆಲ್ಲ ಏನಿದ್ರು, ಅವರು ರಿಹರ್ಸಲ್ಗಳನ್ನ ತಮ್ಮ ಕೃಷಿ ಕೆಲಸದ ಜೊತೆಯಲ್ಲೇ ಮಾಡ್ಕೊಳ್ತಿದ್ರು. ಅವರೇ ಒಂದು ಸಮೂಹವಾಗಿ ಒಟ್ಟಾರೆಯಾಗಿ ಕೆಲಸವನ್ನು ಮಾಡುವಾಗ ನೀನಿಂಥದ್ದನ್ನು ಮಾಡು ನೀನಿಂಥದ್ದನ್ನು ಮಾಡು ಅಂತ ಅವರವರೇ ನಿಯೋಜಿಸಿಕೊಂಡು ಆಮೇಲೆ ಒಂದು ಅಂದ್ರೆ ಈ ರೀತಿಯ ಪ್ರಖರವಾದ ರಂಗ ಪ್ರಕ್ರಿಯೆಯಲ್ಲಿ ನಡೆದೇ ಇದ್ರು ಈಗಿನ ಕಾಲದ ಹಾಗೆ. ಆದರೆ ಜನಮಾನಸವನ್ನು ಮುಟ್ಟುವಂತ ಕೆಲಸ ಅಲ್ಲಿ ನಡೆದಿತ್ತು ಅಂತ. ಈಗ ನಮಗೆ ಎಷ್ಟೋ ಹೊತ್ತಿಗೆಗಳು ಸಿಗ್ತವೆ, ಆ ಕಾಲದವರು ಬರೀದೇ ಇದ್ರು, ಈಗಿನವರು ಆಶ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜಾನಪದ ಸಂಸ್ಕೃತಿ ನಶಿಸಿ ಹೋಗಬಾರದು ಅಂತ ಬಾಯಿಂದ ಬಾಯಿಗೆ ಬಂದ ಪದ್ಯಗಳನ್ನು ಅಥವಾ ದೊಡ್ಡಾಟ ಸಣ್ಣಾಟ ಮೂಡ್ಲಪಾಯಿ ಇಂಥದಕ್ಕೆಲ್ಲ ಒಂದು ದಾಖಲಾತಿಯನ್ನು ಇಡ್ಲಿಕ್ಕೆ ಹೊಡೆದ್ರು. ಅದನ್ನೆಲ್ಲ ನೋಡಿದಾಗ ನಾವು ಮುಂದಿನ ಪೀಳಿಗೆ ಹಸ್ತಾಂತರ ಮಾಡಬೇಕು ಅಂದ್ರೆ ನಮ್ಮವರು ಯಾರಲ್ಲೂ ಆಶುಕವಿತ್ವ ಇಲ್ಲ. ಈಗಿನ ಏನು ಜಾನಪದ ಸೊಗಡಿನವರು ಇದ್ದಾರೆ ಅದೆಲ್ಲ ತಲೆತಲಾಂತರದಿಂದ ಬಂದಿದ್ದೇ ಬಿಟ್ರೆ ಈಗಿನವರು ಯಾರು ಆಶುಕವಿಗಳಲ್ಲ. ಆದ್ರೆ ಆವಾಗ ಅನಕ್ಷರಸ್ಥರಾಗಿದ್ರು ಅವರು, ಹೃದಯ ಶ್ರೀಮಂತಿಕೆಯಿಂದ ಅವರು ಏನೆಲ್ಲವನ್ನು ಕಾಣುತ್ತಿದ್ರು ಅಂತ ತಮ್ಮ ಜನಮಾನಸದಲ್ಲಿ ಕಂಡಂತ ಎಲ್ಲವನ್ನ ತಮ್ಮ ಮಾನಸದಲ್ಲಿ ಕಂಡುಕೊಂಡು ತಮ್ಮ ಮನಸ್ಸಿನಲ್ಲಿ ಏನೆಲ್ಲವನ್ನು ಕಾಣುತ್ತಿದ್ರು ಅದು ಎಲ್ಲವನ್ನ ಒಂದು ರೀತಿಯಾಗಿ ಆಡು ಭಾಷೆಯಲ್ಲಿಯೇ ಗ್ರಾಮ್ಯ ಭಾಷೆಯಲ್ಲಿ ಶೈಲಿಯಲ್ಲಿ ಆ ಕಲೆಗಳನ್ನ ಒಬ್ಬರಿಂದ ಒಬ್ಬರಿಗೆ ತಲುಪಿಸುವ ಕ್ರಿಯೆಯನ್ನ ಮಾಡಿದ್ರು. ಆದರೆ ಈಗಿನವರು ಯಾರಿಗೂ ಆಶುಕವಿತ್ವ ಇಲ್ಲ, ಬರೆದಿದ್ದನ್ನು ಇಲ್ಲಿ ಓದ್ಲಿಕ್ಕೆ ಅವರಿಗೆ ಪುರುಸೋತಿಲ್ಲ, ಇನ್ನು ಆಶುಕವಿತ್ವ ಎಲ್ಲಿ ಸಾಧ್ಯ ಅಂತ. ಅದನ್ನೆಲ್ಲ ನೋಡಿದಾಗ ನಮ್ಮ ಈ ಮುಂದಿನ ಪೀಳಿಗೆಯವರು ಎಲ್ಲಿ ಸಾಗತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ರೀತಿಯ ದುಗುಡ ನಮ್ಮನ್ನು ಕಾಡೋದು ಸಹಜ. ಕೃಷಿ ಬದುಕು ಹೇಗೆ ನಡೀತಾ ಇದೆ, ಎಷ್ಟು ಭೂಮಿ ಏನೇನು ಬೆಳೀತಾ ಇದ್ದಾರೆ? ನಮಗೆ ನಾವು ಚಿಕ್ಕ ಹಿಡುವಳಿದಾರರು, ಒಂದು ಮುಕ್ಕಾಲು ಎಕರೆ ಒಂದು ಎಕರೆ ಹತ್ರ ನಮ್ಮದು ಅಡಿಕೆ ತೋಟ ಇದೆ, ಒಂದೂವರೆ ಎಕರೆ ಹತ್ರ ಗದ್ದೆ ಇದೆ. ಗದ್ದೆ ಮೊದಲೆಲ್ಲ ಎರಡು ಬೆಳೆ ಬರ್ತಿತ್ತು, ಈಗ ಕುಟುಂಬವೂ ಸಣ್ಣದಾಗಿದೆ, ಕೃಷಿ ಕೆಲಸಗಾರರ ಕೊರತೆಯೂ ಇದೆ, ಅದಕ್ಕಾಗಿ ಒಂದೇ ಬೆಳೆಯನ್ನು ತೆಗಿತಾ ಇದ್ದೀವಿ. ಅದು ಸ್ವಲ್ಪ ಅಂದ್ರೆ ನಾವು ಲೆಕ್ಕಾಚಾರವನ್ನೇ ಹಾಕಿದ್ರೆ ಗದ್ದೆಯನ್ನು ಮಾಡುವ ಸ್ಥಿತಿ ಇಲ್ಲ. ಭತ್ತ ಬೆಳೆಯುವುದು ನಾವು ಒಬ್ಬಂಡಿಗರಾದವರಿಗೆ ಸಣ್ಣ ಕುಟುಂಬದವರಿಗೆ ತುಂಬಾ ಕಷ್ಟ, ದೂರದ ಜಮೀನಿದ್ದವರಿಗಂತೂ ತುಂಬಾ ಕಷ್ಟ. ಅದು ಪಶು ಪಕ್ಷಿಗಳನ್ನ ಕಾಯ್ಕೊಳ್ಳೋದೋ ರೋಗ ರೋಜನೆಗಳಿಂದ ಕಾಪಾಡೋದೋ ಮತ್ತೆ ಆ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಕೃಷಿ ಕೂಲಿಕಾರರ ಕೊರತೆ. ಇದನ್ನೆಲ್ಲ ನೋಡಿದಾಗ ನಮ್ ಯಾರನ್ನೇ ಕೇಳಿ, ನೀವು ಈಗಿನ ಕಾಲದಲ್ಲಿ ಯಾರನ್ನೇ ಕೇಳಿದ್ರು, ನಾನು ಬೆಂಗಳೂರಿಗೆ ಹೋಗ್ತೇನಪ್ಪ, ನಾನು ಹೊರಗಡೆ ಹೋಗ್ತೇನಪ್ಪ, ಓದಿದವರು ಬೆಂಗಳೂರಿಗೆ ಹೋದ್ರು, ಓದಿದವರು ಬೆಂಗಳೂರಿಗೆ ಹೋದ್ರು, ಒಟ್ಟಾರೆಯಾಗಿ ಬೆಂಗಳೂರನ್ನು ಸೇರಿದ್ರು. ಕೆಟ್ಟು ಪಟ್ಟಣ ಸೇರುವಂತ ನಮ್ಮದು ಹಳೆ ಗಾದೆ ಇತ್ತು. ಆದರೆ ಇವರು ಕೆಟ್ಟವರು ಪಟ್ಟಣ ಸೇರಿದ್ರು, ಕೆಡದೇ ಇದ್ದವರು ಪಟ್ಟಣ ಸೇರಿದ್ರು. ಒಟ್ಟಾರೆಯಾಗಿ ನೋಡಿದರೆ ಎಲ್ಲ ಕೃಷಿ ಭೂಮಿಗಳು ಈಗ ಹಾಳು ಬೀಳ್ತಾ ಇವೆ. ಇವರು ದುಡ್ಡನ್ನ ದುಡಿದು ಹೊಟ್ಟೆಗೆ ಏನು ದುಡ್ಡನ್ನೇ ತಿಂತಾರೋ ಏನೋ ಎನ್ನುವ ಚಿಂತೆ ನಮಗೆ. ದುಡ್ಡು ಕೊಟ್ಟರು ದವಸ ಧಾನ್ಯಗಳು ಸಿಗಬೇಕಲ್ಲ. ಯಾರು ಕೃಷಿನೇ ಮಾಡದಿದ್ರೆ, ಹಳ್ಳಿಯಲ್ಲಿ ಜನನೇ ಇಲ್ಲದೆ ಇದ್ರೆ, ಎಲ್ಲೇ ಪೇಟೆಯನ್ನು ಸೇರಿದ್ರೆ ಮುಂದೆ ಇವರು ಜೀವನಕ್ಕೆ ಏನು ಮಾಡ್ತಾರೆ ಅಂತ. ಅದಕ್ಕಾಗಿ ಈಗ ರಿಲಯನ್ಸ್ ಅಂತ ಕಂಪನಿಗಳು ಬಡ ರೈತನ ಜಮೀನನ್ನು ತೆಗೆದುಕೊಂಡು ಅವು ಲಾಭವನ್ನು ಮಾಡಿಕೊಳ್ತಾ ಇವೆ. ಆದರೆ ನಮ್ಮ ಜನರಿಗೆ ಒಂದು ಮಟ್ಟಿಗೆ ಸರ್ಕಾರವೂ ಇದಕ್ಕೆಲ್ಲ ಕಾರಣ ಅಂತ ಹೇಳಬೇಕು. ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದೆ ಸರ್ಕಾರ, ಕೊಡಲಿಲ್ಲ ಅಂತಲ್ಲ, ಆದ್ರೆ ಅದು ಎಷ್ಟು ಜನರಿಗೆ ಮುಟ್ಟಿದೆ ಎನ್ನುವುದು ದೊಡ್ಡ ಪ್ರಶ್ನೆ. ದಾಖಲಾತಿಯಲ್ಲಿ ಸಾಕಷ್ಟು ಇರ್ತದೆ, ಗ್ರಾಮ ಪಂಚಾಯತಕ್ಕೆ ಕೊಡ್ತಾರೆ, ತಾಲೂಕಾ ಪಂಚಾಯತಕ್ಕೆ ಕೊಡ್ತಾರೆ, ಜಿಲ್ಲಾ ಪಂಚಾಯತಕ್ಕೆ ಕೊಡ್ತಾರೆ, ಎಲ್ಲದೂ ದಾಖಲಾತಿಯಲ್ಲಿ ಎಲ್ಲವೂ ಇರ್ತದೆ. ಆದ್ರೆ ಯಾರಿಗೆ ಹೋಗಿ ತಲುಪಿರಬೇಕು ಅವ್ರಿಗೆ ತಲುಪಿರೋದಿಲ್ಲ ಅಂತ. ಅಲ್ಲಿ ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳಿರ್ತದೆ ಅಲ್ಲಿ ರಾಜಕೀಯವಾಗಿ. ಅದನ್ನೆಲ್ಲ ಇಲ್ಲಿ ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ನನ್ನ ವೈಯಕ್ತಿಕ ಅನುಭವವನ್ನು ನಾನು ಹೇಳ್ತೇನೆ. ಕೆಲವಷ್ಟೆಲ್ಲ ಇಲ್ಲಿ ತಾಲೂಕಾ ಆಫೀಸಿಗೆ ಬರ್ತದೆ, ಕೃಷಿಕರಿಗೆ ಇಂತಿಷ್ಟು ಸಬ್ಸಿಡಿಯಲ್ಲಿ ಇಂತಿಷ್ಟು ಮೈಲು ತುತ್ತವನ್ನೋ ರಸಗೊಬ್ಬರವನ್ನೋ ಕೊಡಬೇಕು ಅಂತ. ಆದರೆ ನಾವು ಬಂದು ಕೇಳೋ ಹೊತ್ತಿಗೆ ಅದೆಲ್ಲ ಮುಗಿದಿರ್ತದೆ. ಹೇಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಏನೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸರ್ಕಾರದಿಂದ ಬಂದಿರ್ತದೆ, ರೈತರಿಗೆ ತಲುಪಿರೋದಿಲ್ಲ. ಈ ಮಧ್ಯಂತರದಲ್ಲಿ ಈ ಜಾಗ ಇದೆಯಲ್ಲ, ಇಲ್ಲಿ ಎಲ್ಲೋ ಸೋರೆ ಹೋಗ್ಬಿಡ್ತದೆ ಅಂತ. ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಆದರೆ ನಮ್ಮ ಕಲಿತಂಥ ಮಕ್ಕಳು ಸಹ ಕೃಷಿಯಲ್ಲಿ ತೊಡಗುವ ವಿಚಾರವನ್ನು ಮಾಡಬಹುದೇನು ಅಂತ. ಅಂದ್ರೆ ನಮಗೆ ಸಾಲ ಮನ್ನಾದಂತ ವ್ಯವಸ್ಥೆ ಆಗಬೇಕು ಅಂತಲ್ಲ, ನಾವು ಬೆಳೆದ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಸಿಗುವ ಹಾಗಾಗಬೇಕು. ಪ್ರತಿಯೊಂದು ಬೆಳೆಗೆ, ಅಡಿಕೆ ಇರಲಿ, ಭತ್ತ ಇರಲಿ, ಕಾಳುಮೆಣಸು ಇರಲಿ, ನಾನು ಕಾಳುಮೆಣಸು ಬೆಳಿತೇನೆ, ಅಡಿಕೆ ಬೆಳಿತೇನೆ. ಯಾಲಕ್ಕಿ ಇತ್ತು, ಈಗ ಮಂಗನ ಕಾಟದಿಂದ ಯಾಲಕ್ಕಿ ಇಲ್ಲ. ಒಟ್ಟಾರೆ ಏನೇ ಬೆಳೆಯಲಿ ಅದಕ್ಕೂ ವೈಜ್ಞಾನಿಕ ಬೆಲೆ ಬೇಕು. ಜೊತೆಗೆ ಈ ವನ್ಯ ಪ್ರಾಣಿಗಳ ಕಾಟ ತುಂಬಾ ಹೆಚ್ಚಾಗಿದೆ. ಈಗ ವನ್ಯ ಪ್ರಾಣಿಗಳನ್ನು ಹೊಡಿಬಾರದು ಅಂತ ನಮ್ಮ ಅರಣ್ಯ ಇಲಾಖೆಯವರು ಹೇಳಿದರು. ಸರಿ, ವನ್ಯ ಪ್ರಾಣಿಗಳನ್ನು ಹೊಡಿಬಾರದು, ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕಲ್ಲ. ಅವರು ಹೊಡಿಬಾರದು ಅಂತಾದ್ರೆ ಅದಕ್ಕೆ ಕಾಟವನ್ನು ತಡ್ಕೊಳ್ಳಿಕ್ಕೆ ಅರಣ್ಯ ಇಲಾಖೆಯವರು ಏನಾದರೂ ವ್ಯವಸ್ಥೆ ಮಾಡಬೇಕು. ನೀವು ದಾಖಲೆಯನ್ನು ಕೊಡಿ, ನಾವು ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳಿದರು. ನಮ್ಮ ತಾಲೂಕಿನಲ್ಲೇ ಒಬ್ಬವನಿಗೆ 1 ರೂಪಾಯಿ ಪರಿಹಾರ ಬಂದಿದೆ, 1 ರೂಪಾಯಿ. ಅದಕ್ಕೆಲ್ಲ ಈ ಬ್ಯಾಂಕ್ ಅಕೌಂಟಲ್ಲಿ 1 ರೂಪಾಯಿ ತಗೊಳ್ಳಿಕ್ಕೆ ಮತ್ತೊಂದು 1,000 ರೂಪಾಯಿ ಖರ್ಚು ಮಾಡಬೇಕಂತ. ಹಾಗಾಗಿ ಈ ವ್ಯವಸ್ಥೆಗಳೆಲ್ಲ ವ್ಯವಸ್ಥಿತವಾಗಾದ್ರೆ ಮಾತ್ರ ನಮ್ಮ ಮಕ್ಕಳು ಕೃಷಿಯ ಕುರಿತಾಗಿ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ, ಹಳ್ಳಿಯ ಸೊಗಡನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ. ಭಾರತ ಅಂದ್ರೆ ಕೇವಲ ಕರ್ನಾಟಕ ರಾಜ್ಯ ಅಂತಲ್ಲ, ಟೋಟಲಿ ಭಾರತವೇ ಹಳ್ಳಿಯ ಸಂಸ್ಕೃತಿಯ ಮೇಲೆ ಆಧಾರಿತ, ಅದನ್ನು ಪ್ರತಿಯೊಬ್ಬರು ಒಪ್ಪಿಕೊಳ್ಳಬೇಕು. ನೀವು ಇದನ್ನೆಲ್ಲನೂ ಸಾವಯವ ರಾಸಾಯನಿಕ ಹಿಂಗೆಲ್ಲನೂ ಹೇಗೆ ಮಾಡ್ತಾ ಇದ್ದೀರಿ? ನಾವು ಸದ್ಯದಲ್ಲಿ, ನಾನು ಅಂತಲ್ಲ ನಮ್ಮ ಭಾಗದವರು ಎಲ್ಲರೂ ಸಾವಯವ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಆದಷ್ಟು ಅಂದ್ರೆ ನಮ್ಮ ಕೃಷಿಗೆ ಬೇಕಾಗುವಷ್ಟು ಗೋ ಸಂಪತ್ತನ್ನು ನಾವು ಇನ್ನೂ ಇಟ್ಟುಕೊಂಡಿದ್ದೀವಿ. ದನ ಇರಬಹುದು, ಎಮ್ಮೆ ಇರಬಹುದು, ಕುರಿ ಕೋಳಿಗಳಿರಬಹುದು, ಅದನ್ನೆಲ್ಲ ನಮ್ಮ ಮಟ್ಟಿಗೆ, ನಮಗೆ ಆಗುವಷ್ಟರ ಮಟ್ಟಿಗೆ ನಾವು ಅದನ್ನೆಲ್ಲ ಉಳಿಸಿಕೊಂಡು ಬಂದಿದ್ದಕ್ಕಾಗಿ. ನಮ್ಮ ಮನೆಯಲ್ಲಿ 4 ದನ ಇದೆ, 1 ಎಮ್ಮೆ ಇದೆ ಅಷ್ಟೇ. ಅದನ್ನ ಏನ್ ಮಾಡ್ತಾ ಇದ್ರಿ? ಅದು ಹಾಲು ಹಿಂಡಕ್ಕೆ ಆಯ್ತು. ಹಾಲು ಅಂದ್ರೆ ನಾವು ಹೊರಗಡೆ ಡೇರಿಗೆ ಕೊಡೋದಿಲ್ಲ, ಉಳಿದಷ್ಟು ಮನೆಗೆ ಬೇಕಾಗುವಷ್ಟು ಹಾಲನ್ನು ಕೊಡುವಷ್ಟು ದೊಡ್ಡ ಆಕಳುಗಳನ್ನು ಮಾತ್ರ ಸಾಕೊಂಡಿರ್ತೀವಿ. ನಾವು ಭಾರತೀಯ ತಳಿ ಈ ಮಲೆನಾಡು ಗಿಡ್ಡ ಮತ್ತು ದೇವಣಿ ಗೀರ್ ಅಂತ 3 ಆಕಳನ್ನು ನಾನು ಸಾಕಿದ್ದೀನಿ. 1 ಎಮ್ಮೆ, ಅದು ಪ್ರತಿ ವರ್ಷನೂ ಎಮ್ಮೆಯನ್ನ ಬದಲ ಮಾಡಿಬಿಡ್ತೀವಿ ನಾವು. ಅಂದ್ರೆ ದೇಶಿ ತಳಿಗಳನ್ನ ಸಾಕಿ? ಹಾ, ದೇಶಿ ತಳಿಗಳನ್ನ ಸಾಕಿದ್ದೀನಿ. ನನಗೆ ಮೊದಲಿಂದನೂ ಹಾಗೆ, ಅದೇನೋ ಆ ಜರ್ಸಿ ಮತ್ತು HF ಇದೆಯಲ್ಲ ಅದಕ್ಕೆ ವಿರೋಧ ಅಂತಲ್ಲ, ನನಗೆ ಹಾಲಾಗೋದಿಲ್ಲ ಮೊದಲಿನಿಂದ. ನಾ ಚಿಕ್ಕವನಿರುವಾಗಿನಿಂದನೂ ನನಗ ಹಾಲಾಗೋದಿಲ್ಲ, ಹಾಗಾಗಿ ನಾನು ಅದನ್ನ ಸಾಕಲೇ ಇಲ್ಲ. ಸಾಕಿದ್ದೆ, 2-3 ವರ್ಷ ಸಾಕಿದ್ದೆ. ಅಲ್ಲಿ ಊರಲ್ಲೇ ಡೇರಿ ಆಗಿತ್ತು, ನಂದಿನಿ KMF ಡೇರಿ ಆಗಿತ್ತು, ಅದಕ್ಕೆ ಹಾಲು ಕೊಡುವ ಅಂತ ಸಾಕಿದ್ದೆ. ಕ್ರಮೇಣ 2-3 ವರ್ಷ ನಂತರ ಆ ಆಕಳು ಕಟ್ಲೇ ಇಲ್ಲ. ಒಟ್ಟಾರೆಯಾಗಿ ಇದು ನಮಗೆ ಹೇಳಿಸಿದ್ದಲ್ಲ ಅಂತ ಅದನ್ನು ಬಿಟ್ಟೆ. ನಮಗೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಮ್ಮ ವೈಯಕ್ತಿಕ ಬದುಕಿಗೆ ಬೇಕಾಗುವಷ್ಟನ್ನು ನಾವು ಸಾಕೊಂಡಿದ್ದೇವೆ. ಅಂದ್ರೆ ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲು, ಹೊಲಗದ್ದೆಗಳಿಗೆ ಸಗಣಿ ಗೊಬ್ಬರ. ಹೌದು, ಅಷ್ಟಕ್ಕಾಗಿ 1.5 ಎಕರೆ ಗದ್ದೆ ಮತ್ತೆ 1 ಎಕರೆ ತೋಟಕ್ಕೆ ಸಾಕಾಗುವಷ್ಟು ಗೊಬ್ಬರವನ್ನು ನಾವು ಅದರಿಂದ ತಯಾರಿಸಿಕೊಳ್ತೀವಿ. ಮತ್ತೆ ನಾನು ಎರೆ ಗೊಬ್ಬರವನ್ನ ಬೇರೆ ಎರೆ ಗೊಬ್ಬರ ಪ್ಲಾಂಟ್ ಮಾಡಲಿಲ್ಲ. ನಮ್ಮ ಗೊಬ್ಬರದ ಗುಂಡಿ ಏನಿದೆಯಲ್ಲ ಅದಕ್ಕೆ ನಾನು ಎರೆ ಗೊಬ್ಬರವನ್ನು ಪ್ರತಿ ವರ್ಷ ಬಿಟ್ಟು ಬಿಡ್ತೇನೆ. ಎರೆಹುಳವನ್ನು ಆ ಎರೆಹುಳದಿಂದ ಏನು ಎರೆ ಗೊಬ್ಬರ ಅವರು ಉಳಿದವರು ಎರೆ ಗೊಬ್ಬರ ಪ್ಲಾಂಟ್ ಇಂದ ಏನು ಪಡಿತಾರೋ ನಮ್ಮನೆಗೆ ಬಂದು ಈಗ ನೀವು ನೋಡಬಹುದು. ಗೊಬ್ಬರ ಗುಂಡಿಯಲ್ಲಿ ಆ ರೀತಿಯ ಇದಾಗಿರ್ತದೆ ಫಾರ್ಮೇಶನ್. ಮತ್ತೆ ಗೊಬ್ಬರ ತೆಗೆಯುವ ಹೊತ್ತಿಗೆ ಆ ಎರೆಹುಳುಗಳೆಲ್ಲ ಒಳಗಡೆ ಸೇರ್ಕೊಂಡಿರ್ತವೆ, ಗೊಬ್ಬರದಲ್ಲಿ ಹೋಗೋದಿಲ್ಲ. ಅಲ್ಪ ಸ್ವಲ್ಪ ಹೋಗಿದ್ರು ನಮ್ಮ ಭೂಮಿಗೆ ಹೋಗಿರ್ತದೆ. ಹಾಗಾಗಿ ಸಾಕಷ್ಟು ಜನ ಬೆಳೆ ವೇರಿಯೇಷನ್ ಆಗ್ತದೆ ಹಾಗೆಲ್ಲ ತಮ್ಮ ಅನುಭವಗಳನ್ನು ಹೇಳ್ಕೊಳ್ತಾರೆ. ನನಗೇನ್ ಅಂತ ವೇರಿಯೇಷನ್, ನಮ್ಮಲ್ಲಿ ಕಡಿಮೆ ಇದ್ದಾಗ 1.5-2 ಕ್ವಿಂಟಲ್ ಅಡಕೆ ಕಮ್ಮಿ ಆಗುತ್ತೆ, ಹೆಚ್ಚಿಗೆ ಬಂದಾಗ 1.5-2 ಕ್ವಿಂಟಲ್ ಹೆಚ್ಚಾಗುತ್ತೆ. ಕೆಲವೊಬ್ಬರದ್ದು ಈಗ 15 ಕ್ವಿಂಟಲ್ ಆಗೋದು 7.5 ಕ್ವಿಂಟಲ್ 8 ಕ್ವಿಂಟಲ್ ಬಂದ್ಬಿಡುತ್ತೆ. ಆ ರೀತಿಯ ವೇರಿಯೇಷನ್ ನಮ್ಮಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಒಂದು ಪ್ರಕೃತಿ ಸಹಜವಾಗಿ, ಇನ್ನೊಂದು ಈ ಕೊಳೆ ರೋಗ ಬರುತ್ತಲ್ಲ ಆ ಕಾರಣದಿಂದ ಅಡಿಕೆ ಇದಾಗತ್ತೆ. ಮತ್ತೆ ಮಳೆ ಮೂಲ ಕಾರಣ, ಮಳೆ ಸರಿ, ಮಳೆ ಸರಿ ವ್ಯತ್ಯಾಸ 7 ಕ್ವಿಂಟಲ್ 7.5 ಕ್ವಿಂಟಲ್ ಅಂದ್ರೆ. ಹೌದು, ನಿಮ್ಮಲ್ಲಿ ಆದ್ರೆ 1-1.5 ಕಾರಣ ಏನು? ನನಗದು ಪೂರ್ಣವಾಗಿ ನಾನು ನಂಬಿದ್ದೇನಪ್ಪಾ ಅಂದ್ರೆ ನಾನು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇಲ್ಲ. ರಾಸಾಯನಿಕ ಗೊಬ್ಬರವನ್ನು ಬಳಸೋದ್ರಿಂದ ಒಂದು ಸಲ ಫಲವತ್ತಾಗಿ 2 ವರ್ಷ ಬೆಳೆ ಚೆನ್ನಾಗಿ ಬಂದ್ಬಿಡ್ತದೆ. ಆಮೇಲೆ ಆ ಮಣ್ಣಿನ ಮೇಲಿನ ಪದರ ಏನಿರ್ತದಲ್ಲ ಅದು ಸತ್ವ ಕಳ್ಕೊಂಡ್ಬಿಡ್ತದೆ. ಅದು ಅದೇ ನೀವು ಸಾವಯವ ಗೊಬ್ಬರವನ್ನ ಈ ಕೃಷಿ ಗೊಬ್ಬರವನ್ನು ಬಳಸೋದ್ರಿಂದ ಎರೆಹುಳುಗಳು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಓಡಾಡೋದ್ರಿಂದ ಅಲ್ಲಿ ಬೇರಿಗೆ ಏನು ಬೇಕೋ ನೈಟ್ರೋಜನ್ ಅವಶ್ಯಕತೆ ಇರ್ತದೆ, ಆ ನೈಟ್ರೋಜನ್ ಫಿಕ್ಸೇಷನ್ ತುಂಬಾ ಚೆನ್ನಾಗಾಗತ್ತೆ. ಜೊತೆಗೆ ದ್ವಿದಳ ಧಾನ್ಯಗಳ ಕೃಷಿಯನ್ನ ಅಂದ್ರೆ ಬೇರೆ ಈ ಅಡಿಕೆ ಬೆಳೆಯ ಜೊತೆಯಲ್ಲಿ ದ್ವಿದಳ ಧಾನ್ಯಗಳನ್ನು ನಾವು ಚೆಲ್ಲ ಬಿಡ್ಬೇಕು. ಹೀಗೆ ಆ ಇದರಲ್ಲಿ ಬೇರ್ನಲ್ಲಿ ಏನಿರ್ತದಲ್ಲ ಅದರಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗಿ ನಾವು NPK ಅಂತ ಹೇಳ್ತೀವಿ, ಅದೆಲ್ಲ ಅಲ್ಲಿ ಭೂಮಿಯಲ್ಲಿ ಸಿಗತ್ತೆ. ಅಂದ್ರೆ ಅದನ್ನ ದೊರಕಿಸಿಕೊಳ್ಳುವಂತ ಇದನ್ನ ನಾವು ಜಾಸ್ತಿ ಕೊಡೋ ಹಾಗಾಗಬೇಕು. ಈ ರಾಸಾಯನಿಕವಾಗಿ ಕೊಡೋದ್ರಕ್ಕಿಂತ ರಾಸಾಯನಿಕವಾಗಿ ಒಂದು ಸಲ ಬೇಕಾದಷ್ಟು ಸಿಕ್ಬಿಡತ್ತೆ. ಆದ್ರೆ ಈ ಭೂಮಿಯಲ್ಲೇ ಸತ್ವಯುತವಾದ ಆಹಾರವನ್ನ ಅವಕ್ಕೆ ಕೊಡೋದ್ರಿಂದ ನಿರಂತರವಾಗಿ ಹೋಗ್ತಾ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ತೀರಾ ಅವ್ರ ಹಂಗೆ 18-20 ಕ್ವಿಂಟಲ್ ಆಗೋದು ಆಮೇಲೆ 10 ಕ್ವಿಂಟಲ್ ಬರೋದು ಆ ರೀತಿಯ ವೇರಿಯೇಷನ್ ಇಲ್ಲ. ಅವರಷ್ಟು ತುಂಬಾ ಚೆನ್ನಾಗಿ ಬೆಳೆನೂ ಆಗೋದಿಲ್ಲ, ಈಗ ಡೌನ್ ಆದ್ರೆ ಏಕದಮ್ ಡೌನ್ ಆಗೋದಿಲ್ಲ. ಹಾಗಾಗಿ ನಾವು ಸಾವಯವ ರೂಪದಿಂದ ಕೊಟ್ಟಂತ ಆಹಾರ ಏನಿದೆ ಅದು ಶಕ್ತಿಯುತವಾಗಿರುತ್ತೆ ಮತ್ತು ನೈಸರ್ಗಿಕ. ನಾವು ಊಟದಲ್ಲಿ ಗುಳಿಗೆ ತೊಗೊಳಕಾಗಲ್ಲ, ಖಂಡಿತಕ್ಕೂ ಇಲ್ಲ. ಜೊತೆಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಅಂದ್ರೆ ಬೇಳೆಕಾಳುಗಳು ನಾವು ವಿಷಯುಕ್ತ ಆಹಾರವನ್ನ ಅನಿವಾರ್ಯವಾಗಿ ಅನುಭವಿಸಬೇಕು ಬಿಟ್ರೆ, ನಾನು ನನ್ನ ಸ್ವಂತ ಗದ್ದೆ ಇರೋದ್ರಿಂದ ನಾನು ಅಮೃತವನ್ನೇ ತಗೋತಾ ಇದ್ದೀನಿ ಅಂತ ನನ್ನ ಭಾವ. ಯಾಕಂದ್ರೆ ಅಲ್ಲಿ ಹೊರಗಡೆಯಿಂದ ನೀವು ಎಷ್ಟು ಅಕ್ಕಿಯನ್ನು ಖರೀದಿ ಮಾಡಿ ಏನು ಮಾಡಿ, ಅದಕ್ಕೆ ಮೊದಲಿಂದನೂ ರಾಸಾಯನಿಕ ಗೊಬ್ಬರ ಮತ್ತು ವಿಷಯುಕ್ತ ಔಷಧಿಗಳು. ನಾನು ಅದನ್ನು ಔಷಧಿಯನ್ನು ಸಹ ತೀರಾ ಅನಿವಾರ್ಯತೆಯಲ್ಲಿ ಇನ್ನು ಬೆಳೆ ನಮ್ಮ ಕೈಗೆ ಸಿಗುವುದೇ ಇಲ್ಲ ಅಂತಾದಾಗ ಎಲ್ಲೋ ಒಂದು ಸಲ ಬಳಸಿದ್ದೀನಿ. ಬಿಟ್ಟರೆ ನಾನು ಅದನ್ನು ಸಾವಯವವಾಗಿ ನಾನು ನಮ್ಮಲ್ಲಿ ಸಿಗುವಂತಹ ಲಂಟಾನ ಇರಬಹುದು, ಆಮೇಲೆ ಬಲಗಣೆ ಅಂತ ಒಂದು ಮರ ಇದೆ, ಆ ಬಲಗಣೆ ಮರವನ್ನ ಮತ್ತೆ ಲಂಟಾನ ಸೊಪ್ಪನ್ನ ಕೊಳಸಿ ಅಥವಾ ಅದನ್ನು ಕಷಾಯವನ್ನು ಮಾಡಿ ಅದನ್ನು ಸ್ಪ್ರೇ ಮಾಡಬಹುದು. ಈ ಗೋಮೂತ್ರದ ಜೊತೆಗೆ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಎಂತ ಕೀಟಗಳಿದ್ರೂ ಸಾಮಾನ್ಯವಾಗಿ ಕೀಟ ರೋಗಗಳು ಹೋಗೇ ಹೋಗ್ತವೆ. ಇನ್ನು ಗದ್ದೆಗೆ ಬೆಂಕಿ ರೋಗಗಳಂತ ಸಮಸ್ಯೆಗಳು ಬಂದ್ರೆ, ಬರೋದು ತುಂಬಾ ಅಪರೂಪ, ಬಂತು ಅಂತಾದ್ರೆ ಅವಾಗ ಮಾತ್ರ ಒಂದು ಸಲ ನಾನು ಅದನ್ನು ಬಳಸಿದ್ದೀನಿ, ರಾಸಾಯನಿಕ ಬಳಸಿದ್ದೀನಿ. ಇಲ್ಲ ಅಂದ್ರೆ ನಾನು ಗೋಮೂತ್ರವೇ, ಯಾವ ರೋಗವೂ ಇಲ್ಲ ಅಂತಾದ್ರೆ ಗೋಮೂತ್ರ ಒಂದು ಲೀಟರ್ ಗೋಮೂತ್ರಕ್ಕೆ 10 ಲೀಟರ್ ನೀರನ್ನು ಬೆರೆಸಿ ಸಿಂಪರಣೆ ಮಾಡಿಬಿಟ್ರೆ ಸಾಮಾನ್ಯವಾಗಿ ಯಾವ ರೋಗನೂ ಬರಲ್ಲ. ಮತ್ತೆ ಈ ರಾಸಾಯನಿಕಗಳನ್ನ ಬಳಸೋದ್ರಿಂದ ನಿಮಗೆ ಅಲ್ಲಿರುವ ಎರೆಹುಳಗಳು ಮತ್ತೆ ಯಾವುದೋ ಅದಕ್ಕೆ ಬೇಕಾಗುವಂತ ಯಾವ ಕ್ರಿಮಿಗಳಿರ್ತವೆ ಭೂಮಿಯಲ್ಲಿ ಅವೆಲ್ಲ ಸತ್ತೋಗ್ಬಿಡ್ತವೆ. ಆದ್ರೆ ನಾವು ಇದನ್ನ ಗೋಮೂತ್ರವನ್ನ ಮತ್ತೆ ಗೋಮಯವನ್ನ ಬಳಸೋದ್ರಿಂದ ಆ ರೀತಿಯ ಸಮಸ್ಯೆಗಳು ಉದ್ಭವ ಆಗೋದೇ ಇಲ್ಲ. ಹಾಗಾಗಿ ಇಂಥ ಒಂದು ಸ್ಥಳೀಯವಾಗಿ ಇರ್ತಕ್ಕಂತ ಆಕಳುಗಳನ್ನ, ಅದರಲ್ಲಿ ಶಕ್ತಿನೂ ಜಾಸ್ತಿ ಇರುತ್ತೆ, ಸಗಣಿಯಲ್ಲಿ ಕೂಡ ಶಕ್ತಿ ಹೌದು, ಅಂದ್ರೆ ಜೀವಾಣುಗಳ ಸಂಖ್ಯೆ ಜಾಸ್ತಿ. ಟೋಟಲ್ ನಾವು ಬಿಟ್ಟು ಮೇಯಿಸೋದು ಅಂತ ಹೇಳ್ತೇವಲ್ಲ, ಗೋಮಾಳಗಳಿಗೆ ಹೋಗಿ ಮೆಂದ್ಕೊಂಡ್ಬರ್ತಾವೆ. ವನಸ್ಪತಿಗಳನ್ನು ತಿಂದಿರೋದ್ರಿಂದ ಆ ಗೋಮೂತ್ರವನ್ನ ಬೆಳಗಿನ ಸಮಯದಲ್ಲಿ ನಾವು ಸಹ ಕುಡಿಯೋದ್ರಿಂದ ಗೋಮೂತ್ರವನ್ನ ಸಹಿತ ನಾವು 10 ml ಗೋಮೂತ್ರವನ್ನ ಪ್ರಾರಂಭ ಮಾಡಿ ನೀವು 50 ml ಕುಡಿಯುವಷ್ಟು ಸಾಮರ್ಥ್ಯ ನಿಮಗೆ ಬಂತು ಅಂತ ಆದ್ರೆ ಯಾವ ರೋಗವು ಕ್ಯಾನ್ಸರ್ ಸಹಿತ ನಿಮಗೆ ಬಾಧಿಸೋದಿಲ್ಲ, ಅದು ಖಂಡಿತ. ಅದು ಭಾರತೀಯ ತಳಿಯ ಗೋವಾಗಿರ್ಬೇಕು. 7 ಪದರಗಳಲ್ಲಿ ಕಾಟನ್ ಬಟ್ಟೆ, ಈ 10 ಬಟ್ಟೆ ಇರ್ತದಿಲ್ಲ, ಅದು ಬೆಳಗ್ಗೆ ಎದ್ದ ತಕ್ಷಣ ಗೋಮೂತ್ರವನ್ನ ಹಿಡ್ಕೊಂಡು ಅದನ್ನ 7 ಪದರದ 10 ಬಟ್ಟೆಯಿಂದ ಸೋಸಬೇಕು. ಅದು ಒಂದು ಚೂರು ಸ್ಮೆಲ್ ಇರಲ್ಲ, ಬೆಳಗಿನ ಮೂತ್ರ ಏನಿರ್ತದಲ್ಲ ಅದು ಚೂರು ಸ್ಮೆಲ್ ಇರಲ್ಲ, ಮತ್ತೆ ರೋಗ ನಿರೋಧಕ ಶಕ್ತಿ ತುಂಬಾ ಇರ್ತದೆ. ಹಾಗಾಗಿ ಯಾವ ರೋಗವೂ ಸಾಮಾನ್ಯವಾಗಿ ಬಾಧಿಸೋದಿಲ್ಲ. 10 ml ಗೋಮೂತ್ರವನ್ನು ನೀವು ಕುಡಿಯೋದ್ರಿಂದ ನಿಮಗೆ ಯಾವ ರೀತಿಯ ಈ ತೊಗೊಳ್ತಾ ಇದ್ರಿ? ಹೌದು, ಖಂಡಿತ ನಾನು ಪ್ರತಿ ದಿವಸ ತಗೋತೀನಿ. ಅದಕ್ಕೆ ಚುರುಕಿದ್ರೆ ಏನೋ ಅದು ಗೊತ್ತಿಲ್ಲ. ಒಟ್ಟಾರೆಯಾಗಿ ನನ್ನ ಸ್ವಾನುಭವ ಹೇಳಬೇಕು ಅಂದ್ರೆ ಜ್ವರಗಳು ಮತ್ತೆ ಈ ಸಣ್ಣ ಪುಟ್ಟ ಏನು ಅಲರ್ಜಿ ಅಂತೆಲ್ಲ ಆಗ್ತದಲ್ಲ ಅದೆಲ್ಲ ಖಂಡಿತ ನಿಮಗೆ ಬಾಧಿಸೋದೇ ಇಲ್ಲ ಅಂತ. ಈಗ ಗಣಪತಿ ಹೆಗಡೆಯವ್ರನ್ನ ನಾಟಕ ಅಂದ್ರೆ ಯಕ್ಷಗಾನ ಅಷ್ಟೆಲ್ಲ ಕೂರ್ತು ಮಾತಾಡ್ಸಿದ್ರಿ, ನಿಮಗೆ ಅತ್ಯಂತ ಪ್ರೀತಿ ಪಾತ್ರವಾದಂತ ಪಾತ್ರದ ಕುರಿತು ಅದರ ಒಂದು ನಿಮಗೆ ಇಷ್ಟವಾದಂತ ಒಂದು ಡೈಲಾಗ್ ಹೇಳಿ ಇವತ್ತಿನ ಸಂದರ್ಶನ ಮುಗಿಸೋಣ. ನನಗೆ ಅತ್ಯಂತ ಪ್ರೀತಿಪಾತ್ರವಾದ ಪಾತ್ರ ಹೇಳೋದ್ರಕ್ಕಿಂತನೂ ನಾನು ಎಲ್ಲಾ ಪಾತ್ರವನ್ನು ಇಷ್ಟಪಡ್ತೇನೆ. ಒಂದು ಯಕ್ಷಗಾನದಲ್ಲಿ ಮತ್ತೆ ತಾಳಮದ್ದಲೆ ನಾಟಕ, ಇದು ಮೂರು ಬೇರೆ ಬೇರೆನಾಗ್ತದೆ ನನಗೆ. ಆಕ್ಚುಲಿ ಐತಿಹಾಸಿಕ, ಸಾಮಾಜಿಕ ಮತ್ತೆ ಪೌರಾಣಿಕ ಇದು ಮೂರು ನಾಟಕಗಳಲ್ಲೂ ಪಾತ್ರಗಳನ್ನ ನಿಭಾಯಿಸಿದ್ದೀನಿ ನಾನು. ಒಂದು ಅಂದ್ರೆ ಪೌರಾಣಿಕ ಹಿನ್ನೆಲೆಯುಳ್ಳ ಪಾತ್ರಗಳನ್ನ ಕುರಿತಾಗ ನನಗೆ ತುಂಬಾ ಇಷ್ಟ. ಅದು ಏನೋ ಗೊತ್ತಿಲ್ಲ, ಒಟ್ಟಾರೆ ಆ ಪಾತ್ರಗಳು ನಮಗೆ ಆಪ್ಯಾಯಮಾನವಾಗಿ ಹೊಂದಿಕೊಳ್ತವೆ ಮತ್ತೆ ಆ ಪಾತ್ರವೇ ನಾವಾದಾಗ ಆ ರೀತಿಯ ಅನುಭವವನ್ನ. ಈಗ ನಾನು ಗಣಪತಿ ಹೆಗಡೆ ಇದ್ದವ ನಾನು ಯಾವುದೋ ದುರ್ಯೋಧನ ಆಗ್ತೀನಿ, ಶಕುನಿ ಆಗ್ತೀನಿ, ಮತ್ತಾವುದೋ ಐತಿಹಾಸಿಕ ಪಾತ್ರಗಳಲ್ಲಿ ಚಾವುಂಡರಾಯ ಆಗ್ತೀನಿ, ಮತ್ತೇನೋ ಒಟ್ಟಾರೆಯಾಗಿ ಈ ಪಾತ್ರಗಳಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಾಗ ನಮ್ಮ ಜೀವನಕ್ಕೂ ಏನೋ ಸಿಗ್ತದೆ, ಜೊತೆಗೆ ಆ ಪ್ರೇಕ್ಷಕರಿಗೆ ಅದನ್ನ ತಲುಪಿಸ್ಲಿಕ್ಕೆ ಆಗ್ತದೆ. ಆಕ್ಚುಲಿ ಹೇಳಬೇಕು ಅಂದ್ರೆ ನನಗೆ ತಾಳಮದ್ದಲೆ ತುಂಬಾ ಇಷ್ಟವಾದ್ದು, ಕಾರ್ಯಕ್ರಮ ನಿರೂಪಣೆ ಮಾಡೋದು ಇಷ್ಟವಾದದ್ದು. ಹಾಗಾಗಿ ನಾನು ಸಾಕಷ್ಟು ಕಡೆ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದ್ದೇನೆ. ಅಂದ್ರೆ ಆ ನಿರೂಪಣೆಯಲ್ಲಿ ಕೆಲವೊಬ್ರು ಹೇಳ್ತಾರೆ ನಿರೂಪಕರು ಒಬ್ರು ಇಲ್ಲದಿದ್ರೆ ಕಾರ್ಯಕ್ರಮ ಚೆನ್ನಾಗಾಗ್ತಿತ್ತು ಅಂತ. ಕೆಲವು ಸಲ ಹಾಗನ್ನಿಸ್ತದೆ, ಅವ್ರು ಹೇಳಿದ ಮಾತನ್ನು ನಾವು ಹೇಳೋದು, ಆಮೇಲೆ ಅವರಿಗೆ ಧನ್ಯವಾದಗಳನ್ನು ಹೇಳೋದು, ಮಧ್ಯದಲ್ಲಿ ನಮ್ಮನ್ನ ನಮ್ಮ ಕೆಲವು ಮಾತುಗಳನ್ನು ಸೇರಿಸೋದು ಈ ರೀತಿಯನ್ನೆಲ್ಲ ಮಾಡಿದಾಗ. ಆದ್ರೆ ಕೆಲವನ್ನ ಬಳಸ್ಕೊಳ್ಬೇಕು, ಆ ನುಡಿಗಟ್ಟುಗಳನ್ನು ಬಳಸ್ಕೊಂಡು ಯಾರೋ ಕವಿಗಳು ಹೇಳಿದ್ದನ್ನು ಸಂದರ್ಭಕ್ಕೆ ನೋಡಿ ಅದನ್ನು ಬಳಸಿಕೊಂಡಾಗ ಕಾರ್ಯಕ್ರಮವನ್ನ ಚಂದ ಮಾಡಲಿಕ್ಕೆ ನಿರೂಪಕನಿಂದ ಸಾಧ್ಯ, ಕಾರ್ಯಕ್ರಮವನ್ನು ಹಾಳು ಮಾಡಲಿಕ್ಕೂ ನಿರೂಪಕನಿಂದ ಸಾಧ್ಯ. ಹಾಗಾಗಿ ಅದನ್ನು ನಮ್ಮ ತನವನ್ನ ಉಳಿಸಿಕೊಂಡು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಲಿಕ್ಕೆ ನಮ್ಮ ಏನು ಪ್ರಯತ್ನ ಮಾಡಬಹುದು ಅಂತ. ಪಾತ್ರದ ಕುರಿತಾಗಿ ಹೇಳಿದ್ರೆ ನೀವು ನನಗೆ ಈ ಕ್ಷಣದಲ್ಲಿ ಆ ಪಾತ್ರದ ಚಿತ್ರಣವನ್ನು ಕೊಡೋದು ಕಷ್ಟ. ಅಂದ್ರೆ ಆ ಸನ್ನಿವೇಶ ಕ್ರಿಯೇಟ್ ಆದ್ರೆ ಒಂದು ವೇದಿಕೆ ಸಿದ್ಧವಾದ ಹೊರತು ನಾವು ಅದರಲ್ಲಿ ತೊಡಗಿಸಿಕೊಳ್ಳೋದು ಕಷ್ಟ. ಮತ್ತೆ ಒಂದು ವಿಷಯವನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಯಕ್ಷಗಾನ ಅಂತ ಇದೆಯಲ್ಲ, ಇದು ನಮ್ಮ ಕನ್ನಡ ಮಣ್ಣಿನ ಕಲೆ. ಇದು ಇದನ್ನ ಆದಷ್ಟು ನಾವು ಹೆಚ್ಚಿಗೆ ಸರ್ಕಾರವೂ ಜೊತೆಗೆ ಇರಬೇಕು, ಜನಪದವೂ ಇದರೊಟ್ಟಿಗೆ ಸೇರಿಕೊಳ್ಬೇಕು. ಕನ್ನಡವನ್ನ ಕಾಪಿಟ್ಟುಕೊಳ್ಳುವಲ್ಲಿ ಯಕ್ಷಗಾನದ ಕೊಡುಗೆ ತುಂಬಾ ಇದೆ.

Yeah.